ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ ಭಜ ಗೋವಿಂದ. ಅನೇಕ ಪ್ರಕರಣ ಗ್ರಂಥಗಳಲ್ಲಿ ಇದು ಕೂಡ ಒಂದು ಪ್ರಕರಣ ಗ್ರಂಥ. ಪ್ರಕರಣ ಗ್ರಂಥದ ಹಿನ್ನೆಲೆ ಏನು ಅಂತ ತಿಳ್ಕೊಂಬುದು ಅವಶ್ಯಕತೆ. ಸಾಕಷ್ಟು ಶಾಸ್ತ್ರಗಳ ರಾಶಿ ನಮ್ಮ ಹತ್ರ ಇದ್ದಾಗಿ ಕೂಡ ಪ್ರಮುಖವಾಗಿ ಇವುಗಳನ್ನು ಎರಡು ಭಾಗವಾಗಿ ವಿಂಗಡಿಸಿದ್ದಾರೆ. ಒಂದು ಶ್ರುತಿಗಳು, ಇನ್ನೊಂದು ಸ್ಮೃತಿಗಳು. ಶ್ರುತಿಗಳು ಶ್ರವಣ ಪರಂಪರೆಯಲ್ಲಿ ಪ್ರಾಪ್ತವಾದದ್ದೆಲ್ಲವೂ ಶ್ರುತಿ. ಉದಾಹರಣೆಗೆ ಉಪನಿಷತ್ತುಗಳು. ಸ್ಮೃತಿಗಳು ಸ್ವತಂತ್ರವಾಗಿ ರಚಿತವಾದಂತಹ, ಆದರೂ ಶ್ರುತಿಗಳ ತಾತ್ಪರ್ಯವನ್ನೇ ಹೊಂದಿದಂತಹ ಗ್ರಂಥಗಳು, ಮುಖ್ಯವಾಗಿ ಭಗವದ್ಗೀತೆ. ಇನ್ನು ವಿಶಿಷ್ಟವಾದ ಇನ್ನೊಂದು ಕ್ಯಾಟಗರಿ ಬರುತ್ತದೆ, ಅದು ಪ್ರಕರಣ ಗ್ರಂಥ. ಶ್ರುತಿ ಗ್ರಂಥಗಳು, ಸ್ಮೃತಿ ಗ್ರಂಥಗಳು, ಪ್ರಕರಣ ಗ್ರಂಥ. ಪ್ರಕರಣ ಗ್ರಂಥಗಳಿಗೆ ಏನಾಗ್ತದೆ, ಶ್ರುತಿಗಳ ತಾತ್ಪರ್ಯವೇ ಇರ್ತದೆ, ಸ್ಮೃತಿಗಳ ತಾತ್ಪರ್ಯವೂ ಇರ್ತದೆ. ಅವುಗಳನ್ನು ಪ್ರಾರಂಭಿಕ ಅಧ್ಯಾತ್ಮ ಕ್ಷೇತ್ರದಲ್ಲಿ ಪ್ರಾರಂಭಿಕ ವಿದ್ಯಾರ್ಥಿಗಳಿಗೆ, ಶಿಕ್ಷಾರ್ಥಿಗಳಿಗೆ, ಪ್ರಾರಂಭಿಕ ಶಿಕ್ಷಾರ್ಥಿಗಳಿಗೆ ಫಿಲಾಸಫಿಗಿಂತ ಹೆಚ್ಚಿಗೆ ಫಿಲಾಸಫಿಕಲ್ ಶಬ್ದಗಳನ್ನು ಇಂಟ್ರಡ್ಯೂಸ್ ಮಾಡ್ತಾರೆ. ಆತ್ಮ, ಪಂಚಕೋಶ, ಪ್ರಾಣ, ಪಂಚಪ್ರಾಣ, ಮನಸ್ಸು ಬುದ್ಧಿಗಳು, ಇಂದ್ರಿಯಗಳು, ಅವಸ್ಥಾತ್ರಯಗಳು, ಶರೀರಗಳು, ಸ್ಥೂಲ ಸೂಕ್ಷ್ಮ ಕ್ರಿಯೆ ಶರೀರಗಳು, ಪಂಚೀಕರಣ, ಇವೆಲ್ಲ ಏನು ಈ ಶ್ರುತಿ ಮತ್ತು ಸ್ಮೃತಿಗಳಲ್ಲಿ ಚಿಂತನೆ ಇದೆಯೋ ಆ ಚಿಂತನೆಯ ಪ್ರವೇಶಿಕವಾದಂಥ ಅರಿವು ಮೂಡಿಸೋದು, ಪ್ರಾವೇಶಿಕ ಅರಿವು ಯಾರಿಗೆ, ಫ್ರೆಷರ್ಸಿಗೆ. ಹೀಗಾಗಿ ಇವುಗಳನ್ನು ಪ್ರಾರಂಭಿಕ ಗ್ರಂಥಗಳು ಅಂತ ಅನುಭವದ ಆಗಿತ್ತು, ಆದರೆ ಇವುಗಳನ್ನು ಪ್ರಕರಣ ಗ್ರಂಥಗಳು ಅಂತ ಕರೆದಿರ್ತಾರೆ. ಅನೇಕ ಪ್ರಕರಣ ಗ್ರಂಥಗಳಿವೆ, ತತ್ವಬೋಧ, ಆತ್ಮಬೋಧ, ಆನಂತರ ವೇದಾಂತ ಸಾರ, ಉಪದೇಶ ಸಾರ, ಉಪದೇಶ ಸಾಹಸ್ರಿ, ವಿವೇಕ ಚೂಡಾಮಣಿ, ಪಂಚದಶಿ, ಇವೆಲ್ಲ ಪ್ರಕರಣ ಗ್ರಂಥ. ಪಂಚದಶಿ ಕೂಡ ಪ್ರಕರಣ ಗ್ರಂಥ. ಸ್ವತಂತ್ರವಾಗಿ ರಚಿತವಾಗಿದೆ ಶ್ರುತಿಯ ಸ್ಮೃತಿಯ ಎಲ್ಲ ಪಾರಿಭಾಷಿಕ ಶಬ್ದಗಳನ್ನು ಇಂಟ್ರೊಡ್ಯೂಸ್ ಮಾಡ್ತದೆ. ಪಂಚದಶಿ ಕೂಡ ವೇದಾಂತ ಸಾರ, ಅದು ಕೂಡ ಪ್ರಕರಣ ಗ್ರಂಥ. ವಿವೇಕ ಚೂಡಾಮಣಿ ಪ್ರಕರಣ ಗ್ರಂಥ. ನೈಷ್ಕರ್ಮ್ಯ ಸಿದ್ಧಿ ಪ್ರಕರಣ ಗ್ರಂಥ. ಎಲ್ಲ ದೊಡ್ಡ ದೊಡ್ಡ ಗ್ರಂಥಗಳಿವು, ಆದರೂ ಕೂಡ ಇವೆಲ್ಲವೂ ಪ್ರಕರಣ ಗ್ರಂಥಗಳು ಅಂತ ಅನಿಸ್ಕೊಂಡಿವೆ. ಹಾಗೆ ಒಂದು ಪ್ರಕರಣ ಅಂತ ಭಜಗೋವಿಂದಂ. ಇದಕ್ಕೆ ಚರ್ಪಟ ಮಂಜರಿ ಸ್ತೋತ್ರ ಅಂತಲೂ ಕರೀತಾರೆ, ದ್ವಾದಶ ಮಂಜರಿಕಾ ಸ್ತೋತ್ರ ಅಂತಲೂ ಕರೀತಾರೆ. ಇಲ್ಲಿ ಮೂಲ ಚರ್ಪಟ ಅಂದ್ರೆ 14, 14 ಶ್ಲೋಕಗಳು ಇದ್ರೊಳಗೆ ಇದ್ದದ್ದು ಮೂಲ. ಮುಂದೆ ನಂತರ ಬಂದಂತಹ ಬೇರೆ ಬೇರೆ ಶಂಕರಾಚಾರ್ಯರು ತಮ್ಮ ತಮ್ಮ ಒಂದೊಂದು ಎರಡೆರಡು ಶ್ಲೋಕಗಳನ್ನು ಒಳಗೆ ಸೇರಿಸಿಕೊಂಡಿದ್ದಾರೆ. ಯಾರಲ್ಲೂ ಅಥಾರಿಟಿ ಇಲ್ಲ, ಯಾರಲ್ಲೂ ಎವಿಡೆನ್ಸಸ್ ಇಲ್ಲ. ಹೀಗಾಗಿ ಒಟ್ಟಾರೆ ಶಂಕರರ ಅನುಯಾಯಿಗಳು ಈ ಪೂರ ಗ್ರಂಥವನ್ನು ಶಂಕರರಿಗೆ ಡೆಡಿಕೇಟ್ ಮಾಡ್ತಾರೆ. ಸೊ ಅನುಯಾಯಿಗಳು ಮೆಜಾರಿಟಿಯವರು ಯಾವ ರೀತಿ ಹೇಳ್ತಾರೋ ಆ ರೀತಿ ಒಪ್ಕೊಂಡ್ಬಿಟ್ಟು ಒಂದು ಘಟನೆ ನಡೀತದೆ. ಗಂಗಾ ಸ್ನಾನವನ್ನು ಪೂರೈಸಿಕೊಂಡ ಮೇಲೆ ಬರ್ತಿರುವಾಗ ಒಬ್ಬ ಹಣ್ಣು ವಯಸ್ಸಾದ ಮುದುಕ ವ್ಯಾಕರಣದ ಸೂತ್ರವನ್ನು, ಪಾಣಿನಿಯ ಸೂತ್ರವನ್ನು ಕಂಠಪಾಠ ಮಾಡ್ತಾ ಕೂತಿದ್ದ. ಏನು ಪಾಣಿನಿಯ ಸೂತ್ರ? ಡಕರನ್ ಕರಣೆ, ಡಕರನ್ ಕರಣೆ, ಡಕರನ್ ಕರಣೆ, ಡಕರನ್ ಕರಣೆ. ಯಾವಾಗ ಕೊನೆ ಉಸಿರು ಎಳಿತಾನೆ ಗೊತ್ತಿಲ್ಲ. ಇಂಥ ಈ ಸಮಯದಲ್ಲಿ, ಈ ವಯಸ್ಸಿನಲ್ಲಿ ಅವನು ಈ ಪ್ರಕಾರವಾದ ಪಾಣಿನಿ ಸೂತ್ರವನ್ನು ಕಂಠಪಾಠ ಮಾಡುವುದರಿಂದ ಅವನ ಸಾವಿನಿಂದ ಏನಾದರೂ ರಕ್ಷಣೆ ಸಿಕ್ಕೀತ ಅವನಿಗೆ? ಹೇ ಮೂರ್ಖ, ನೀ ಪಂಡಿತನೇನೋ ಇದ್ದೀಯಾ, ಶಾಸ್ತ್ರಜ್ಞನೇನೋ ಇದ್ದೀಯಾ, ವ್ಯಾಕರಣ ಸ್ಕಾಲರೇನೋ ಇದ್ದೀಯಾ, ಆದರೆ ನಿನ್ನ ಈ ಪ್ರಕಾರವಾದ ಕಂಠಪಾಠ ಮಾಡುವಿಕೆಯು ನಿನಗೆ ಮರಣ ಸಮಯದಿಂದ ರಕ್ಷಣೆಯನ್ನು ತರಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಅದನ್ನು ಬಿಟ್ಟುಬಿಡು. ಭಜ ಗೋವಿಂದಂ, ಭಜ ಗೋವಿಂದಂ, ಗೋವಿಂದಂ ಭಜ ಮೂಢಮತೆ. ಭಜ ಶಬ್ದ, ಭಜ ಶಬ್ದ, ಭಜ ಸೇವಾಯಾಮ್ ಅರ್ಥ ತೋರಿಸ್ತದೆ. ಬಾ ಬಾ ಇಲ್ ಬಾ. ಬಾ ಬಾ. ಭಜ ಸೇವಾಯಾಮ್, ಸೇವೆಯಲ್ಲಿ ತೊಡಗುವುದು. ಮೂರು ಲೆವೆಲ್ನಲ್ಲಿ ನಾವು ಸೇವೆಯಲ್ಲಿ ತೊಡಗಬಹುದು: ಶಾರೀರಿಕವಾಗಿ, ಮಾನಸಿಕವಾಗಿ, ವಾಚಿಕವಾಗಿ ಸೇವೆಯಲ್ಲಿ ತೊಡಗಬಹುದು. ಈ ಸೇವಾ ಸೇವೆಯಲ್ಲಿ ತೊಡಗಿಯೂ ಅದು ಈಶ್ವರ ಭಾವ ಇಲ್ಲದೆ ಹೋದರೆ ಅದು ಮೆಕ್ಯಾನಿಕಲ್, ಯಾಂತ್ರಿಕವಾಗ್ತದೆ. ಹೀಗಾಗಿ ಈಶ್ವರ ಭಾವ ಇರುವುದು ಭಾರಿ ಮುಖ್ಯವಾದ ವಿಷಯ. ಈಶ್ವರ ಭಾವ ಒಂದು ವೇಳೆ ಇದ್ದದ್ದಾದರೆ ನೀನು ಏನೇ ಮಾಡಿದರೂ ಅದು ಸೇವೆ ಆಗ್ತದೆ. ನಮ್ಮ ಹೃದಯದಲ್ಲಿ, ನಮ್ಮ ಅಂತಃಕರಣದಲ್ಲಿ ಈಶ್ವರ ಭಾವ ಇರಬೇಕು. ಹೀಗಾಗಿ ಸೇವಾ ಎನ್ನುವ ಶಬ್ದವನ್ನು ಈಶ್ವರ ಭಾವದ ಜೊತೆ ಸೇರಿಸಿಕೊಂಡು ಅದನ್ನು ಅರ್ಥ ಮಾಡಿಕೊಂಡ್ರೆ ಭಜ ಅನ್ನುವ ಶಬ್ದ ಕಂಪ್ಲೀಟ್ ಆಗ್ತದೆ. ಈಶ್ವರ ಭಾವ ಇಲ್ಲದನೇ ಮಾಡಿದಂತಹ ಯಾವುದೇ ಸೇವಾ ಕಾರ್ಯ ಇರಲಿ, ಪೂಜಾ ಇತ್ಯಾದಿ ಕೈಂಕರ್ಯಗಳು ಕೂಡ ಇರಲಿ, ಅವು ಯಾಂತ್ರಿಕವಾಗಿ ಹೋಗ್ತವೆ ವಿನಃ ಅವು ಯಾವ ಕೂಡ ಸೇವಾ ಅನಿಸಿಕೊಳ್ಳುವುದಿಲ್ಲ. ಈವನ್ ಎಷ್ಟೋ ಜನ ನೋಡ್ತೀನಿ ನಮ್ಮ ಅನಾಥಾಶ್ರಮಗಳಿಗೆ, ಏನು ಕೊರತೆ ಇಲ್ಲ, ಸಾಕಷ್ಟು ಮಾಡಿಟ್ಬಿಟ್ಟಿದ್ದೀವಿ, ಹದಿನಾಲ್ಕು ಇದ್ದದ್ದು 12 ಆಗ್ಯಾವ ಅನ್ನೋದಷ್ಟೇ ವಿನಃ ಇವು 12 ಏನು ನಮ್ಮ ಛಾತ್ರಾಲಯಗಳಿವೆ, ಎಷ್ಟೋ ಜನ ಬರ್ತಾರೆ, ನಮ್ಮ ಸೇವಾ ಮಾಡಿಸ್ತೇನೆ ನಮ್ಮ ಸೇವಾ ಮಾಡಿಸ್ತೇನೆ ಬರ್ತಾರೆ. ಆ ಮಕ್ಕಳ ಜೊತೆ ಸ್ಪಂದಿಸೋದಿಲ್ಲ, ಮಕ್ಕಳ ಜೊತೆ ಮಾತಾಡೋದಿಲ್ಲ. ಮಾರ್ಕೆಟ್ನಿಂದ ತರ್ತಾರೆ, ಹಂಚ್ತಾರೆ, ಹೋಗ್ತಾರೆ. ಕ್ಯಾಟ್ರಿಂಗ್ನಿಂದ ಆರ್ಡರ್ ಮಾಡ್ತಾರೆ, ತರ್ತಾರೆ, ಹಂಚ್ತಾರೆ, ಹೋಗ್ತಾರೆ. ನಮಗೆ ಸ್ವಲ್ಪ ಬೇಸರ ಆಗ್ತದೆ, ಯಾಕೆಂದರೆ ಸ್ಪಂದನೆ ಇಲ್ಲದೆ ಹೋದರೆ ಅದು ಸೇವೆ ಸೇವೆ ಹೆಂಗಾಗ್ತದೆ? ಅವರು ಸ್ಪಂದಿಸಿದ್ದೇ ಆದರೆ, ಅವರ ಮನಸ್ಸು ಬುದ್ಧಿಗಳ ಜೊತೆ ಅಸೋಸಿಯೇಟ್ ಆಗಿದ್ದೇ ಆದರೆ, ಅವಳ ಜೊತೆ ಅವರು ಇನ್ವಾಲ್ವ್ ಆಗಿದ್ದೇ ಆದರೆ, ಇದು ನಮ್ಮ ಕರ್ತವ್ಯ, ಈ ಮಕ್ಕಳನ್ನ ರಕ್ಷಿಸೋದು ನಮ್ಮ ಕರ್ತವ್ಯ ಅನ್ನೋ ಭಾವ ಅವ್ರು ಬಂದೇ ಬರ್ತದೆ. ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಏನು ಅಂತಂದರೆ ಯಾಂತ್ರಿಕವಾಗಿ ಬರೋದು ಹಣನೇ, ಹಣನೇ ಎಷ್ಟೇ ಕೊಡು, ಹಣದ ಮುಖ್ಯ ಅಲ್ಲ, ಆದರೆ ಯಾಂತ್ರಿಕವಾಗಿ ಬರೋದು, ಯಾಂತ್ರಿಕವಾಗಿ ಬರ್ತೀವಿ ನಡ್ಕೊಳ್ಳೋದು, ಅದು ಸೇವಾ ಅನಿಸೋದಿಲ್ಲ. ಸೇವೆಯ ಹಿಂದೆ ಏನಿರಬೇಕು? ಈಶ್ವರ ಭಾವ ಇರಬೇಕು. ಆ ಈಶ್ವರ ಭಾವವನ್ನು ಇಟ್ಟುಕೊಂಡು ನಾವು ಭಗವಂತನ ಸೇವೆಯಲ್ಲಿ ತೊಡಗಬೇಕಾವು. ಆ ಸೇವೆ ಶಾರೀರಿಕವಾಗಿ, ವಾಚಿಕವಾಗಿ ಮತ್ತು ಮಾನಸಿಕವಾಗಿ. ಶಾರೀರಿಕವಾಗಿ ತೊಡಗಿದಾಗ, ಶಾರೀರಿಕವಾಗಿ ನಾವು ಯಾವ ಕರ್ಮಗಳನ್ನು ಮಾಡ್ತೀವೋ ಅಷ್ಟೂ ಕರ್ಮಗಳಲ್ಲಿ ಕೂಡ ಸೇವಾಭಾವ ಇದೆ. ಬರೀ ಪೂಜೆ ಒಂದೇ ಅಲ್ಲ. ಭಜನೋ ಶಬ್ದ ಶಾರೀರಿಕವಾಗಿ ಬರೀ ಪೂಜೆ ಅಷ್ಟೇ ಅಲ್ಲ, ಅಷ್ಟಮೂರ್ತಿ ಭೃತ ದೇವ ಪೂಜನಂ, 8 ಮೂರ್ತಿಗಳಿಂದ ಕೂಡಿದಂತಹ ಈ ಸೃಷ್ಟಿಯನ್ನೇ ನಾವು ಈಶ್ವರ ಅಂತ ಪರಿಗಣಿಸಿಬಿಟ್ರೆ ಆವಾಗ ಹೊರತುಪಡಿಸಿ ಇನ್ನೊಂದು ಏನೂ ಇಲ್ಲೇ ಇಲ್ಲ ಈಶ್ವರ. ಸೊ ನಾವು ಕೃಷಿ ಮಾಡಿದರೂ ಅದು ಈಶ್ವರನ ಪೂಜೆ ಮಾಡಿದ ಹಾಗೆಯೇ, ನಾವು ಪೊರಕೆ ತಗೊಂಡು ಕಸ ಗುಡಿಸಿದರೂ ಅದು ಈಶ್ವರನ ಸೇವೆ ಮಾಡಿದ ಹಾಗೆಯೇ. ನಾವು ಸಾಮಾನ್ಯವಾಗಿ ಲೌಕಿಕವಾಗಿ ಏನರ್ಥ ಮಾಡ್ಕೋತೀವಿ ಅಂತಂದರೆ, ಭಗವಂತನಿಗೆ ನಾವು ಪೂಜೆಯನ್ನು ಸಲ್ಲಿಸಿದ್ದೇ ಆದರೆ ಅದು ದೈಹಿಕವಾಗಿ ಸಲ್ಲಿಸುವಂಥ ಸೇವಾ ಅಂತ ತಿಳ್ಕೊಂಡು ತಪ್ಪು. ಈಶ್ವರ ಭಾವ ತುಂಬಿಕೊಂಡು ನಾವು ದೈಹಿಕವಾಗಿ ಏನು ಮಾಡಿದರೂ ಕೂಡ ಅದು ಸೇವಾ. ಹಾಗೆಯೇ ಭಜ ಶಬ್ದ ಮಾನಸಿಕವಾಗಿ ಭಜ, ಮಾನಸಿಕವಾಗಿ ಭಜ ಅಂದಾಗ ಏನು ತರುವುದಲ್ಲಿ ಜಪ, ಜಪ ಈ ಜಪದಲ್ಲಿ ತೊಡಗುವುದಾಗಿದೆ. ಎಲ್ಲಿ ತೊಡಗುವುದು? ಭಗವಂತನ ನಾಮಸ್ಮರಣೆಯಲ್ಲಿ ತೊಡಗುವುದಾಗಿದೆ. ನಾಮಸ್ಮರಣೆ ಇವೆಲ್ಲವೂ ಏನು ತೋರಿಸ್ತವೆ? ಮಾನಸಿಕವಾದ ಸೇವಾ. ಧ್ಯಾನ ಉಪಾಸನ ಎಲ್ಲ ಮಾನಸಿಕವಾದ ಸೇವಾ. ಇನ್ನು ವಾಚಿಕ ಸೇವಾ, ಕೀರ್ತನೆ, ಸ್ತುತಿ, ಸಹಸ್ರನಾಮ ಇವೆಲ್ಲ ವಾಚಿಕ ಸೇವಾ. ಭಜ ಗೋವಿಂದಂ ಅಂದರೆ ಭಗವಂತನನ್ನು ಶಾರೀರಿಕವಾಗಿ, ಮಾನಸಿಕವಾಗಿ, ವಾಚಿಕವಾಗಿ ಈಶ್ವರ ಭಾವದಿಂದ ತೊಡಗುವ ಸೇವೆ, ಭಗವಂತನಲ್ಲಿ ತೊಡಗುವಂಥ ಸೇವಾ. ಇದು ಭಜ ಶಬ್ದವನ್ನು ತೋರಿಸ್ತದೆ. ಹೇ ಮುದುಕ, ಇಷ್ಟು ಸಮಯವನ್ನು ಕುಳಿತುಕೊಂಡು ಯಾವಾಗ ಮುಂದಿನ ಕ್ಷಣ ನೀನು ಯಾವಾಗ ಪಟ್ಟಂತೀಯೋ ಗೊತ್ತಿಲ್ಲ. ಇಂಥ ಸಮಯದಲ್ಲಿ ನಿನಗೆ ವ್ಯಾಕರಣ ಸೂತ್ರವನ್ನು ಕಂಠಪಾಠ ಮಾಡೋದ್ರಿಂದ ಏನು ಸಿಗುತ್ತದೆ? ಅದರ ಬದಲು ಭಜ ಗೋವಿಂದಂ, ನೀನು ಭಗವಂತನ ಸೇವೆಯಲ್ಲಿ ತೊಡಗು. ಗೋವಿಂದಂ ಭಜ ಮೂಢಮತೆ, ಏ ಮೂರ್ಖ, ನೀನು ಗೋವಿಂದನಲ್ಲಿ, ಗೋವಿಂದನ ಸೇವೆಯಲ್ಲಿ ತೊಡಗು. ಅಲ್ಲಿ ಮುಂದೆ ಹೇಳ್ತಾರೆ, ಯಾಕಪ್ಪ ನಾ ಇಷ್ಟು ಹೇಳ್ತೇನೆ ಅಂತಂದರೆ, ಕಾಲೇ ಸನ್ನಿಹಿತೆ ಸಂಪ್ರಾಪ್ತೆ. ಕಾಲ ಅಂದರೆ ಇಲ್ಲಿ ಮರಣ, ಮರಣವು ಸಮೀಪದಲ್ಲಿ ಬಂದಿರುವಾಗ, ಸಂಪ್ರಾಪ್ತೆ ಕಾಲೇ, ಕಾಲೇ ಸಂಪ್ರಾಪ್ತೆ ಸನ್ನಿಹಿತೆ ಸಮೀಪದಲ್ಲಿ ಬಂದಿರುವಾಗ, ಡುಕೃಂಕರಣೆ ನಹಿ ನಹಿ ರಕ್ಷತಿ, ನಿನಗೆ ಸಾವಿನಿಂದ ಈ ಮಂತ್ರ, ಈ ಸೂತ್ರ, ಇದು ಯಾವ ರಕ್ಷಣೆಯನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ. ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕುರಂ ಕರ್ಣೆ. ಯಾವತ್ತಿಗೂ ಇದು ನಿನಗೆ, ಇದು ಅಂದರೆ ಯಾವುದು? ಡುಕುರಂ ಕರ್ಣೆ. ಏನು ಡುಕುರಂ ಕರ್ಣೆ? ಇದು ಸೂತ್ರ, ಪಾಣಿನಿಯ ಸೂತ್ರದ ಕಂಠಪಾಠ ಮಾಡುವುದರ ಮೂಲಕವಾಗಿ ನಿನಗೆ ಯಾವುದೇ ಪ್ರಕಾರವಾದ ರಕ್ಷಣೆ, ಯಾವುದರಿಂದ ರಕ್ಷಣೆ? ಸಾವಿನಿಂದ ರಕ್ಷಣೆಯನ್ನು ತರಲಿಕ್ಕೆ ಸಾಧ್ಯವಿಲ್ಲ. ವಿಚಾರ ಮಾಡಿ ನೋಡಿದ್ದಾದರೆ ಅನುಬಂಧ ಚತುಷ್ಟಯಗಳು ಇದರೊಳಗಿವೆ. ಅನುಬಂಧ ಚತುಷ್ಟಯ ಗ್ರಂಥ ರಚನೆಯ ಪ್ರಾರಂಭದಲ್ಲಿ ಅನುಸರಿಸಬೇಕಾದ ನಾಲ್ಕು ನಿಯಮಗಳು. ಗ್ರಂಥದ ವಿಷಯ ಏನು? ಗ್ರಂಥದ ವಿಷಯ ಏನು? ಗೋವಿಂದಂ ಏವ ಗ್ರಂಥದ ವಿಷಯ. ಗೋವಿಂದ, ಈ ಗ್ರಂಥದ ವಿಷಯ ಏನು? ಗೋವಿಂದ. ಆಯ್ತಾ? ಆಮೇಲೆ ಈ ಗ್ರಂಥಕ್ಕೆ ಅಧಿಕಾರಿ ಯಾರು? ಈ ಗ್ರಂಥಕ್ಕೆ ಅಧಿಕಾರಿ ಯಾರು? ಯಾವ ಗೋವಿಂದನನ್ನ, ಯಾರು ಗೋವಿಂದನನ್ನ ಬಯಸ್ತಾ ಇದ್ದಾರೆ, ಬಯಸಿ ಈ ಸೇವೆಯಲ್ಲಿ ತೊಡಗುವವರಾಗಿದ್ದಾರೆ, ಅವರು ಇದಕ್ಕೆ ಅಧಿಕಾರಿಗಳು. ಇದಕ್ಕೆ ಅಂದ್ರೆ ಯಾವುದಕ್ಕೆ ಅಧಿಕಾರಿಗಳು? ಈ ಗ್ರಂಥವನ್ನು ಅಭ್ಯಾಸ ಮಾಡಲಿಕ್ಕೆ ಅವರು ಅಧಿಕಾರಿ. 50 ರೂಪಾಯಿ ಸಿಗ್ತದ್ರಿ ಬುಕ್ಕ, ನಾನು ತಂದೆ ಮನೆಯಾಗ ಓದ್ತೇನೆ ರೀ, ಇವನು ಅಧಿಕಾರಿ ಆಗೋದಿಲ್ಲ. ಅದಲ್ಲ ಹೇಳ್ತಾರೆ, ಹಣ ಕೊಟ್ಟು ಪುಸ್ತಕ ತರಬಹುದು, ಜ್ಞಾನ ತರಲಿಕ್ಕೆ ಸಾಧ್ಯವೇ? ಆ ಹಣ ಖರ್ಚು ಮಾಡಿ ಏರ್ ಕಂಡೀಷನ್ ರೂಮ್ ಕಟ್ಟಿಸಿ ಹೈಫೈ ಎಲ್ಲ ರೆಡಿ ಇಟ್ಕೋಬಹುದು, ನಿದ್ರೆ ಕೊಂಡ್ಕೊಳ್ಳಿಕ್ಕೆ ಸಾಧ್ಯವೇ? ಹಾಗೆ ನಿದ್ರೆ ಕೊಂಡ್ಕೊಳ್ಳಿ ಸಾಧ್ಯ ಇಲ್ಲ, ಎಂದಿಗೂ ಸಾಧ್ಯ ಇಲ್ಲ. ಹಾಗೆಯೇ ನಿನ್ನ ಹತ್ರ ಹಣ ಇರ್ಬೋದು, ಭಜಗೋವಿಂದ 100 ಜನ ಬರೆದಿದ್ದಾರೆ, ಆ ಗ್ರಂಥಗಳನ್ನೆಲ್ಲ ಕೊಂಡ್ಕೋಬಹುದು, ಎಲ್ಲ ಮಾಡಿ ಸಂಗ್ರಹ ಮಾಡ್ಬೋದು. ದಿನಾನು ಬೇಕಾದ್ರೆ ಇದು ರಿಟರ್ನ್ ಬೈ ದಿಸ್, ರಿಟರ್ನ್ ಬೈ ದಿಸ್, ರಿಟರ್ನ್ ಬೈ ದಿಸ್, ಇವರು ಇದನ್ನು ಬರೆದಿದ್ದಾರೆ, ಇವರು ಇದನ್ನು ಬರೆದಿದ್ದಾರೆ, ನೀವು ಒಂದು ಗ್ಲಾನ್ಸೂ ಮಾಡಬಹುದು, ಆದರೂ ಕೂಡ ನಿನಗೆ ಜ್ಞಾನ ಮಾತ್ರ ಏನೂ ಆಗೋದಿಲ್ಲ. ಹೀಗಾಗಿ ಅಧಿಕಾರಿಗಳು ಯಾರು? ಆ ಭಗವಂತನನ್ನು ತಿಳ್ಕೋಬೇಕು ಅನ್ನುವಂಥ ಉತ್ಸಾಹ ಉಳ್ಳವರು ಯಾರಿದ್ದಾರೋ, ಸೇವೆಯಲ್ಲಿ ಈಶ್ವರ ಭಾವನೆ ಇಟ್ಕೊಂಡು ರೆಡಿ ಯಾರಿದ್ದಾರೋ, ಅವರು ಇದಕ್ಕೆ ಅಧಿಕಾರಿಗಳು. ಇನ್ನು ಅಧಿಕಾರಿಗೂ ಮತ್ತು ವಿಷಯಕ್ಕೂ ಸಂಬಂಧ ಏನು? ಅಧಿಕಾರಿಗೂ ಮತ್ತು ವಿಷಯಕ್ಕೂ ಸಂಬಂಧ ಏನು? ವಿಷಯ ಏನೋ ಅದೇ ಅಧಿಕಾರಿಯ ಇಚ್ಛ. ಅಧಿಕಾರಿಯ ಇಚ್ಛ ಯಾವುದು? ಅದೇ ಗ್ರಂಥದ ವಿಷಯ. ಆದ್ದರಿಂದ ಇವು ಎರಡು ಬೇರೆ ಬೇರೆ ಅಲ್ಲ. ಬೇರೆ ಸಬ್ಜೆಕ್ಟ್ಸು, ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು, ಇತಿಹಾಸ, ಇವೆಲ್ಲ ಸಬ್ಜೆಕ್ಟ್ಸ್ ಇವೆಲ್ಲ, ಈ ಸಬ್ಜೆಕ್ಟ್ಸ್ ಹೇಗಿವೆ ಅಂತಂದರೆ, ನಮಗೆ ಬೇಕಾದದ್ದೇ ಬೇರೆ, ನಾವು ಬಯಸೋದೇ, ನಾವು ಪಡ್ಕೊಂಬೋದೇ ಬೇರೆ. ಉದಾಹರಣೆಗೆ ನಾನು ಯಾವಾಗಲೂ ಎಕ್ಸಾಂಪಲ್ ಕೊಡ್ತೀನಿ, ಕಪ್ಪೆ ಕೊಯ್ತೀವಿ, ಕಪ್ಪೆ ಕೊಯ್ತೀವಿ, ಅದರ ಹೃದಯ ಎಲ್ಲ ಅಭ್ಯಾಸ ಮಾಡ್ತೀವಿ, ಅದ್ರ ಲಂಗ್ಸ್ ಅಭ್ಯಾಸ ಮಾಡ್ತೀವಿ, ಅದ್ರ ಇಂಡಸ್ಟ್ರೈನ್ ಅಭ್ಯಾಸ ಮಾಡ್ತೀವಿ. ಹಾ, ಎಲ್ಲ ಜ್ಞಾನ ಆಯಿತು. ಯಾವುದ್ರ ಜ್ಞಾನ? ಕಪ್ಪೆಯ ಜ್ಞಾನ ಆಯಿತು. ಆದರೆ ಕಪ್ಪೆಯ ಜ್ಞಾನ ಆದ್ರೆ ಏನಾಯ್ತು? ನೀನು ಕಪ್ಪೆ ಆದೇನು? ಕಪ್ಪೆಯ ಜ್ಞಾನವಾದರೆ ನಾನು ಕಪ್ಪೆ ಆಗೋದಿಲ್ಲ, ಫಿಸಿಕ್ಸ್ ಜ್ಞಾನ ಆದರೆ ನಾನು ಫಿಸಿಕ್ಸ್ ಆಗೋದಿಲ್ಲ, ಕೆಮಿಸ್ಟ್ರಿ ಜ್ಞಾನ ಆದರೆ ನಾನು ಕೆಮಿಸ್ಟ್ರಿ ಆಗೋದಿಲ್ಲ, ವೈಕುಂಠದ ಜ್ಞಾನ ಆದರೆ ನಾನೇನು ವೈಕುಂಠ ಆಗೋದಿಲ್ಲ. ಹಾಗೆ ಇವುಗಳೆಲ್ಲ ಜ್ಞಾನ ತಗೊಂಡು ಏನು ಮಾಡಬೇಕು? ಹಪ್ಪಳ ಮಾಡಬೇಕಾ? ಎದಕ್ಕಾಗಿ ಇವೆಲ್ಲ ಜ್ಞಾನಗಳು? ಯಾವ ಜ್ಞಾನವನ್ನು ಹೊಂದಿದ್ದಾದರೆ ಆ ಜ್ಞಾನವನ್ನು ಹೊಂದಿದವರಿಗೂ ಮತ್ತು ಜ್ಞಾನಕ್ಕೂ ವ್ಯತ್ಯಾಸ ಇರಬಾರ್ದು, ಅನ್ಯೋನ್ಯತ ಇರಬೇಕು. ಹಾಗಾದ್ರೆ ಸಂಬಂಧ ಏನು? ಅನ್ಯೋನ್ಯ ಸಂಬಂಧ. ಅಧಿಕಾರಿ ವಿಷಯ ಉಭಯೋಹೋ ಸಂಬಂಧ. ಆಯ್ತಲ್ಲ, ಇನ್ನು ಆಯ್ತು ಸ್ವಾಮಿ, ನೀವು ಹೇಳ್ತಿರಂದ್ಮೇಲೆ ನಮಗೂ ಬೇಕಾಗಿದೆ, ಇದೇ ಬೇಕಾಗಿದೆ, ಅದೇ ವಿಷಯ ಈ ಗ್ರಂಥದಲ್ಲಿ ಇದೆ ಅಂದಮೇಲೆ ಅಭ್ಯಾಸ ಮಾಡೋಣಂತೆ. ಆದರೆ ಇದನ್ನು ಏನು ಸಿಗ್ತದೆ, ಏನು ಸಿಗ್ತದೆ ಪ್ರಯೋಜನ? ಪ್ರಯೋಜನ ಏನು? ಹಾ ಹೇಳ್ತಾರೆ, ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ, ಕಾಲವು ಸಮೀಪಿಸಿ ಬಂದಾಗ ಆ ಕಾಲದಿಂದ ಬಿಡುಗಡೆಯನ್ನು ಹೊಂದುವುದೇ ಇದರ ಸಂಬಂಧ, ಇದರ ಪ್ರಯೋಜನ. ಕಾಲದ ಹಿಡಿತದಿಂದ ಬಿಡಿಸಿಕೊಳ್ಳೋದೇ ಈ ಗ್ರಂಥದ ಪ್ರಯೋಜನ. ಕಾಲದ ಹಿಡಿತ ಏನ್ರಿ? ಕಾಲದ ಹಿಡಿತ, ಪ್ರತಿಯೊಬ್ಬ ಜೀವನು ಕೂಡ ಇರುವೆಯಿಂದ ಹಿಡಿದು ದೇವತೆಗಳವರೆಗೆ ಪ್ರತಿಯೊಬ್ಬ ಜೀವನು ಕೂಡ ತನ್ನ ಇರುವಿಕೆಯನ್ನು ಕಾಲದ ಮಿತಿಯಲ್ಲೇ ಕಳೀತಾನೆ. ಕಾಲದ ಮಿತಿಯಲ್ಲಿ ಕಳೆಯುವ ಈ ವ್ಯಕ್ತಿ ಆ ಕಾಲದ ಮಿತಿಯನ್ನು ಸಹಿಸ್ಕೊಳ್ತಾನ, ವಿರೋಧಿಸ್ತಾನ? 50 ವರ್ಷ ಬದುಕಿದ್ವಿ, 70 ವರ್ಷ ಬದುಕಿದ್ವಿ, 80 ವರ್ಷ ಬದುಕಿದ್ವಿ ಅಂತಕೋಬೋಣ. ಸೊ ಬದುಕಿನ ಕೊನೆ ಸಾವು, ಆ ಸಾವನ್ನು ಸಹಿಸ್ಕೋತಾನ. ಬಿಸಿಲನ್ನು ಸಹಿಸ್ಕೋತಾನೆ, ಅನಿವಾರ್ಯ ಸ್ವಾಮೀಜಿ. ಚಳಿಯನ್ನು ಸಹಿಸ್ಕೋತಾನೆ, ಅನಿವಾರ್ಯ ಸ್ವಾಮೀಜಿ. ಸಾವನ್ನು ಸಹಿಸ್ಕೋತಾನೆ, ಅನಿವಾರ್ಯ ಸ್ವಾಮೀಜಿ. ನಾವು ಸಾವನ್ನು ಸಹಿಸ್ಕೊಂಡಿವಿ, ಇದರರ್ಥ ನಮಗೆ ಅದರಿಂದ ಬಿಡುಗಡೆಯ ದಾರಿ ಗೊತ್ತಿಲ್ಲ, ಅದಕ್ಕೆ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಂಡು ಇಲ್ಲದೆ ಹೋದರೆ ಹಾಹಾಕಾರ ಮಾಡಿಬಿಡ್ತಿದ್ದೆ ನಾವು, ನಮಗೆ ದಾರಿ ಗೊತ್ತಿಲ್ಲ. ಸೊ ನೀವು ತಾರ್ಕಿಕ ವಿಚಾರ ಮಾಡಿದ್ದಾದರೆ ಕಾಲದ ಮಿತಿಯನ್ನು ಯಾರೂ ಸಹಿಸಲಾರರು. ನಿನ್ನ ಈ ಪ್ರಕಾರವಾದ ಈ ಪಾಣಿನಿ ಸೂತ್ರವನ್ನು ಕಂಠಪಾಠ ಮಾಡುವುದರಿಂದ ನಿನಗೆ ಕಾಲದ ಮಿತಿಯಿಂದ ಬಿಡುಗಡೆ ಆಗುವ ಸಾಧ್ಯತೆ ಇದೆಯಾ? ಇದೆ ಅಂದರೆ ಮಾಡು. ಇಲ್ಲ, ನಾನು ಇದು 87ನೇ ಸೂತ್ರ, ನಾ 87ನೇ ಸೂತ್ರ ಕಂಠಪಾಠ ಮಾಡ್ಲಿಕ್ಕತ್ತೇನಿ. ಮಾಡಪ್ಪ, ನಿನಗೆ ವರ್ಷ ಎಷ್ಟು? 87. ಸೂತ್ರ ಯಾವುದು? 87. ನೀ ಮಾಡು. ಆದರೆ ಇನ್ನೂ ಇಷ್ಟು ಸೂತ್ರ ಬಾಕಿ ಅವಲ್ಲ, ಏನು ಮಾಡೋದು? ಇರೋ ತನಕನೂ ಮಾಡ್ತಾ ಇರೋದು. ಈಗ ಅನಿವಾರ್ಯವಾಗಿ ನೀನು ಸಹಿಸ್ಕೊಂಡಿಯೋ ಅಥವಾ ಸಹಜವಾಗಿ ಸಹಿಸ್ಕೊಂಡಿಯೋ? ಕಾಣಿಸ್ತದೆ ನೋಡಿ, ಸ್ಪಷ್ಟವಾಗಿ ಕಾಣಿಸ್ತದೆ. ವಿರೋಧಿಸಿದರೆ ಕಳ್ಕೊಳ್ಳಿಕ್ಕಾಗೋದಿಲ್ಲ, ನನಗೆ ಬೇರೆ ದಾರಿನೂ ಇಲ್ಲ, ಆದ್ದರಿಂದ ಸಹಿಸ್ಕೋತೀನಿ. ಆದರೂ ಕಿರಿಕಿರಿ ಮಾಡ್ತಿರ್ತೀನಿ, ದೇವರೇ ನನ್ನ ಬೇಗ ಕರ್ಕೊಳ್ಳಪ್ಪ, ವೆಂಕಪ್ಪ ನನ್ನ ಕರ್ಕೊಂಡು ಹೋಗಪ್ಪ, ಸಾಕಲ್ಲಪ್ಪ ನನ್ನ ಕರ್ಕೊಂಡು ಹೋಗಪ್ಪ. ಇದು ಪ್ರತಿಕ್ರಿಯಾಪೂರ್ವಕವಾದ ಪ್ರಾರ್ಥನಾನೋ ಸಹಜವಾದ ಪ್ರಾರ್ಥನಾನೋ ನೀವೇ ನೋಡ್ರಿ. ಪ್ರತಿಕ್ರಿಯಾ, ಸೂರ್ಯನು ಬೆಳಕನ್ನು ಕೊಡುವಾಗ ಪ್ರತಿಕ್ರಿಯೆ ಮಾಡುವುದಿಲ್ಲ, ಬೆಂಕಿ ಸುಡುವಾಗ ಪ್ರತಿಕ್ರಿಯೆ ಮಾಡುವುದಿಲ್ಲ, ಮರಣ ಬಂದಾಗ ನಾವ್ಯಾಕೆ ಪ್ರತಿಕ್ರಿಯೆ ಮಾಡಬೇಕು? ಆದ ಕಾರಣ ಭಗವತ್ಪಾದರು ಹೇಳ್ತಾರೆ, ನಹಿ ನಹಿ ರಕ್ಷತಿ ದುಃಖರಂಕರಣೆ. ಇನ್ನು ನಮ್ಮ ಆಧುನಿಕ ಜಗತ್ತಿನೊಳಗೆ ಏನು ತಿಳ್ಕೊಂಡೇವಿ? ಕಂಪ್ಯೂಟರ್ ಜ್ಞಾನ ಆದರೆ ನನಗೆ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ, ಇಲ್ಲ ಸಿಗುವುದಿಲ್ಲ. ಮೊಬೈಲ್ ಜ್ಞಾನ ಆದರೆ ಪರಿಹಾರ ಸಿಗ್ತದೆ, ಸಿಗುವುದಿಲ್ಲ. ಯಾವ ಜ್ಞಾನವನ್ನು ಹೊಂದಿದರೂ ಕೂಡ ನಿನಗೆ ಈ ಕಾಲದ ಪರಿಮಿತಿಯಿಂದ ಬಿಡುಗಡೆ ಹೊಂದಬೇಕು ಅನ್ನುವುದರ ಬಗ್ಗೆ ಪರಿಹಾರ ಇಲ್ಲ. ಇದನ್ನ ಮೋಕ್ಷ ಅಂತ ಕರೀತಾರೆ. ಹೇಗೆ? ಪುರುಷಾರ್ಥಗಳು 4, ಧರ್ಮ ಅರ್ಥ ಕಾಮ ಮೋಕ್ಷ. ಮೋಕ್ಷ ಪುರುಷಾರ್ಥ, ಇದು ಪರಮ ಪುರುಷಾರ್ಥ. ಇನ್ನು ಅರ್ಥ ಮತ್ತು ಕಾಮ ಇವು ಸಹಜವಾದ ಪುರುಷಾರ್ಥಗಳು. ಧರ್ಮಸಮ್ಮತವಾದ ಅರ್ಥ, ಧರ್ಮಸಮ್ಮತವಾದ ಕಾಮ, ಇದು ಇದು ಧಾರ್ಮಿಕ ಪುರುಷಾರ್ಥ. ನಾನು ಎಷ್ಟೇ ಐಶ್ವರ್ಯವನ್ನು ಸಂಗ್ರಹ ಮಾಡಲಿ, ಎಷ್ಟೇ ನನ್ನ ಕಾಮನೆಗಳನ್ನು ತೀರಿಸ್ಕೊಳ್ಳಿ, ಅವಷ್ಟು ಹೇಗಿರಬೇಕು? ಧರ್ಮಸಮ್ಮತವಾಗಿರಬೇಕು. ಅದು ಧರ್ಮ ಪುರುಷಾರ್ಥ. ಈ ಧರ್ಮ ಪುರುಷಾರ್ಥದಲ್ಲಿ ಯಾವನು ಸೂಪರ್ ಫೈನ್ ಆಗ್ತಾ ಹೋಗ್ತಾನೆ, ತನ್ನ ವ್ಯಕ್ತಿತ್ವವನ್ನು ಪರಿಪಕ್ವ ಮಾಡ್ತಾ ಹೋಗ್ತಾನೆ, ಆ ಪ್ರಬುದ್ಧನಾದ ವ್ಯಕ್ತಿ ಏನು ಒಳಗಡೆ ಇದ್ದಾನೆ, ಅವನು ಮೋಕ್ಷಕ್ಕೆ ಅಧಿಕಾರಿ ಆಗ್ತಾನೆ. ಅವನೇನು ಮಾಡ್ತಾನೆ? ತೀವ್ರವಾದ ಮುಮುಕ್ಷುತ್ವವನ್ನು ಹೊಂದಿ ಪುರುಷಾರ್ಥಕ್ಕೆ ಅವಕ್ಕೊಂದು ಅರ್ಥವನ್ನು ಕೊಡ್ತಾನೆ. ನನಗೆ ಮೋಕ್ಷ ಬೇಕು. ಹೇಗಿರ್ತದೆ? ಮೋಕ್ಷ ಮೇ ಭೂಯಾತ್, ನನಗೆ ಮೋಕ್ಷ ಉಂಟಾಗಲಿ. ಏನು ಮೋಕ್ಷ ಉಂಟಾಗಲಿ? ಬಿಡುಗಡೆ ಉಂಟಾಗಲಿ. ಏನು ಬಿಡುಗಡೆ ಉಂಟಾಗಲಿ? ಈ ಕಾಲದ ಮಿತಿಯಿಂದ ನನಗೆ ಬಿಡುಗಡೆ. ಕಾಲದ ಮಿತಿ ಅಂದ್ರೆ ಏನು? ಸಾವು. ಸಾವಿನಿಂದ ನನಗೆ ಬಿಡುಗಡೆ. ಸಾವಿನಿಂದ ಬಿಡುಗಡೆ ಅಂದ್ರೆ ಏನು? ಅವನು ಸಾಯೋದೇ ಇಲ್ಲ ಅಂತ ಅರ್ಥ ಅಲ್ಲ. ಆ ಸಾವಿನ ಬಗ್ಗೆ ನನಗೇನು ಪ್ರತಿಕ್ರಿಯೆ ಇದೆ, ಆ ಸಾವಿನ ಬಗ್ಗೆ ನಾನು ಏನು ರಿಯಾಕ್ಟ್ ಮಾಡ್ತಾ ಇರ್ತೀನಿ, ಅದು ನನಗೆ ಬೇಡ ಅಂದ್ರೆ ಮುಗಿದೋಯ್ತು. ನನ್ನ ಸಾವಿನ ಬಂಧನ ಇಲ್ಲ ಅಂತ ಅರ್ಥ. ಅಷ್ಟರ ಮಟ್ಟಿಗೆ ಅವನು ತೀವ್ರತೆಯನ್ನು ಅವನು ಸಾಧಿಸ್ತಾನೆ. ಭಜ ಗೋವಿಂದಂ, ಭಜ ಗೋವಿಂದಂ, ಗೋವಿಂದಂ ಭಜ ಮೂಢಮತೆ, ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ, ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ, ನಹಿ ನಹಿ ರಕ್ಷತಿ ಡುಕರಂಕರಣೆ. ಈ ಪ್ರಕಾರವಾದ ನಿನ್ನ ಜಪ, ಈ ಪ್ರಕಾರವಾದ ನಿನ್ನ ಭಜನೆ, ಈ ಪ್ರಕಾರವಾದ ನಾಮಸ್ಮರಣೆ, ಈ ಪ್ರಕಾರವಾದ ನಿನ್ನ ಟೈಪಿಂಗು, ಈ ಪ್ರಕಾರವಾದ ನಿನ್ನ ಎಲ್ಲ ಕಂಪ್ಯೂಟರು, ಈ ಪ್ರಕಾರವಾದ ಯಾವುದೂ ಕೂಡ ಸಮಯ ಬಂದರೆ ನಿನಗೆ ರಕ್ಷಿಸಲಿಕ್ಕೆ ಸಾಧ್ಯವಿಲ್ಲ. ಇನ್ನು ಈ ಏನು ಯಾವ ಪ್ರಯತ್ನವೂ ಕೂಡ ನನ್ನ ರಕ್ಷಿಸ್ಲಿಕ್ಕೆ ಆಗೋದಿಲ್ಲ ಅಂದಾಗ ಮುಂದಿನ ಶ್ಲೋಕ ಬರ್ತದೆ. ಎಷ್ಟು ಥರದ ಪ್ರಯತ್ನಗಳನ್ನು ಮನುಷ್ಯ ಮಾಡ್ತಾನೆ, ಎಷ್ಟು ಥರದ ಪ್ರಯತ್ನ ಮಾಡ್ತಾನೆ ಮನುಷ್ಯ ಏನು ಈ ಸಾವಿನಿಂದ ರಕ್ಷಿಸ್ಕೊಳ್ಳಿಕ್ಕೆ? ಅದೊಂದು ಲಿಸ್ಟೇ ಕೊಡ್ತಾರೆ. ಮೂಢ ಜಹೀಗಿ ಧನಾಗಮ ತೃಷ್ಣ, ಕುರು ಸದ್ಬುದ್ಧಿ ಮನಸಿ ವಿತೃಷ್ಣ, ಎಲ್ಲ ಬಸೇ ನಿಜ ಕರ್ಮೋಪಾತಂ, ವಿತ್ತಂ ತೇನ ವಿನೋದಯ ಚಿತ್ತಂ, ಮೂಢ ಜಹೀಹಿ ಧನಾಗಮ ತೃಷ್ಣಾಂ, ಕುರು ಸದ್ಬುದ್ಧಿ ಮನಸಿ ವಿತೃಷ್ಣ, ಎಲ್ಲ ಬಸೇ ನಿಜ ಕರ್ಮೋಪಾತಂ, ವಿತ್ತಂ ತೇನ ವಿನೋದಯ ಚಿತ್ತಂ, ಭಜ ಗೋವಿಂದಂ, ಭಜ ಗೋವಿಂದಂ, ಗೋವಿಂದಂ ಭಜ ಮೂಢಮತೇ, ಸಂಪ್ರಾಪ್ತೇ ಸನ್ನಿಹಿತೇ ಕಾಲೇ, ನಹಿ ನಹಿ ರಕ್ಷತಿ ಡುಕರಂ ಕರಣೆ. ಮೂಢ ಶಂಕರಾಚಾರ್ಯರು ಏನು ಹಿಂದೆ ಮುಂದೆ ನೋಡೋಂಗಿಲ್ಲ, ಹೆಸಿಟೇಟು ಮಾಡಂಗಿಲ್ಲ. ಕಣ್ಣೆದುರಿಗೆ ಮೂರ್ಖರು ಕೂತ್ಕೊಂಡಾಗ ಏನಂತ ಹೇಳ್ಬೇಕಾಗ್ತದೆ? ಜಾಣ್ರೆ ಅಂತ ಹೇಳ್ಬೇಕ? ತಲೆಗಿಲ್ಲದನ್ನ ಇಲ್ಲ. ಸೊ ಕ್ಲೀನ್ ಓಪನ್. ಹೇ ಮೂಢ, ಜಹಿ, ಜಹ ಧಾತು, ಜಹ ಧಾತು ಟು ಗಿವ್ ಅಪ್, ಜಹ ಟು ಗಿವ್ ಅಪ್, ಬಿಟ್ಕೊಡೋದು. ಕಿಂ ಜಹೀಹಿ ಧನ ಆಗಮ ತೃಷ್ಣಾಂ ಜಹಿ, ಬಿಟ್ಬಿಡು. ಏನು ಬಿಟ್ಬಿಡು? ಹಣ ಬೇಕು, ಹಣ ಬೇಕು, ಹಣ ಬೇಕು, ಹಣ ಬೇಕು, ಹಣ ಬೇಕು. ನೋಡಿ, ಅರ್ಥ ಕಾಮ ಅವುಗಳಲ್ಲಿ ತೃಷ್ಣ, ಅರ್ಥ ಪುರುಷಾರ್ಥ, ಕಾಮ ಪುರುಷಾರ್ಥ, ಪ್ರಕರಣ ಗ್ರಂಥ ಇವನ್ನೆಲ್ಲ ಸೇರಿಸ್ಕೋಬೇಕು ನೀವು. ಇಫ್ ಯು ವಾಂಟ್ ಟು ಕನ್ವರ್ಟ್ ದಿಸ್ ಆಸ್ ಅ ಇಂಟ್ರೊಡಕ್ಟರಿ ಟೆಕ್ಸ್ಟ್ ಫಾರ್ ಯುವರ್ ನ್ಯೂ ಸ್ಟೂಡೆಂಟ್ಸ್, ದೆನ್ ಯು ಹ್ಯಾವ್ ಟು ಇಂಪ್ಲಿಮೆಂಟ್ ಆಲ್ ದೀಸ್ ಥಿಂಗ್ಸ್ ಸ್ಲೋಲಿ. ಅವರಿಗೆಲ್ಲ ಅದರೊಳಗೆ ಪ್ರವೇಶ ಆಗಲಿ ಶುರುವಾಗ್ತಾರೆ. ಮನುಷ್ಯ ಜೀವನ ನಡೆಸೋದು ಅರ್ಥವನ್ನಾದರೂ ಗಳಿಸಬೇಕು, ಕಾಮವನ್ನಾದರೂ ತೀರಿಸಬೇಕು, ಆ ಥರ ಜೀವನ ನಡೆಸ್ತಾನೆ. ಅರ್ಥವನ್ನು ಸಂಗ್ರಹ ಮಾಡೋದು, ಕಾಮವನ್ನು ತೀರಿಸಿಕೊಳ್ಳೋದು, ಈ ಪ್ರಕಾರವಾಗಿ ಜೀವನ ನಡೆಸ್ತಾನೆ. ಧನ ಆಗಮ ತೃಷ್ಣಾಂ, ಧನ ಅಂದರೆ ಅರ್ಥ. ಆ ಧನ ಆಗಮ ಹೇಗಿರ್ತದೆ? ತೃಷ್ಣ ಬೇಕು ಬೇಕು ಬೇಕು ಬೇಕು, ಆಗಮ ಆಗಮ ಬರಲಿ ಬರಲಿ ಬರಲಿ, ಇನ್ನೊಸ ಬರಲಿ ಇನ್ನೊಸ ಬರಲಿ ಇನ್ನೊಸ ಬರಲಿ. ಚಾ ತೃಷ್ಣಾಂ ಜಹಿ, ಅದು ಬೇಕು ಬೇಕು ಅನ್ನೋದನ್ನ ಬಿಟ್ಟುಕೊಡು. ಕುರು ಸದ್ಬುದ್ಧಿ, ನಿನ್ನ ಬುದ್ಧಿಯನ್ನ ಎಚ್ಚರಗೊಳಿಸ್ಕೋ. ಏನು ಎಚ್ಚರಗೊಳಿಸ್ಕೋ? ಇಂದಿನವರೆಗೂ ಯಾರೂ ಕೂಡ ಧನವನ್ನು ಸಂಪಾದನೆ ಮಾಡಿ ಸಾರ್ಥಕತೆಯನ್ನು ಹೊಂದಿಲ್ಲ. ಸಾರ್ಥಕತೆಯ ಕೊನೆಯ ಹಂತ ಧನ ಅಲ್ಲ, ಧನ ಅವಶ್ಯಕತೆ ಅಷ್ಟೇ ವಿನಃ ಧನವೇ ಕೊನೆ ಅಲ್ಲ. ಕುರು ಸದ್ಬುದ್ಧಿಂ, ಅದೇ ಸದ್ಬುದ್ಧಿ, ಆ ಬುದ್ಧಿಯು ನಿನ್ನಲ್ಲಿ ಇರಲಿ, ಅದು ಎಚ್ಚರಗೊಳಿಸ್ಕೋ. ಆ ಬುದ್ಧಿ ಹೇಗೆ ಎಚ್ಚರಗೊಳಿಸ್ಕೋದು? ನಿಜ ಕರ್ಮ ಉಪಾತ್ತಂ ಯತ್ ಲಭಸೆ, ಪ್ರಾಮಾಣಿಕವಾಗಿ ನೀನು ಮಾಡುವ ಕರ್ಮಗಳಿಂದ, ಧರ್ಮಸಮ್ಮತವಾಗಿ ನೀನು ಮಾಡುವ ಕರ್ಮಗಳಿಂದ ಏನು ನಿನ್ನಲ್ಲಿ ಸಂಗ್ರಹವಾಗಿರ್ತದೋ, ಎತ್ ಲಭಸೆ ಏನು ಪ್ರಾಪ್ತವಾಗಿರ್ತದೋ, ಲಬ್ಧಾತು ಎತ್ ಲಭಸೆ, ತೇನ ವಿತ್ತಂ ವಿನೋದಯ ಚಿತ್ತಂ, ಆ ಸಂಗ್ರಹ ಆ ಸಂಗ್ರಹದಿಂದ ನಿತೃಪ್ತನಾಗಿರಪ್ಪ ಅಷ್ಟೇ. ಇದು ಯಾವ ಪುರುಷಾರ್ಥ? ಇದು ಪೂರ ಶ್ಲೋಕ ಯಾವ ಪುರುಷಾರ್ಥ? ಅರ್ಥ ಪುರುಷಾರ್ಥ, ಅರ್ಥ ಪುರುಷಾರ್ಥ. ನಾವು ಮುಮುಕ್ಷು ಆಗ್ಬೇಕು ನೋಡ್ರಿ, ಈಗ ಅಲ್ಲಿವರೆಗೂ ಹೋಗ್ಬೇಕು ನಾವು. ಅರ್ಥ ಮೊದಲು ತಗೋತಾರೆ, ಆಮೇಲೆ ಕಾಮ ತಗೊಳ್ತಾರೆ, ಆನಂತರ ಮುಮುಕ್ಷುತ್ತಿಗೆ ಬರ್ತಾರೆ. ಅದನ್ನು ನೀವು ಉಪಾಖ್ಯಾನದಲ್ಲಿ ಡೈವರ್ಟ್ ಮಾಡಬೇಕು. ಅದು ಡೈವರ್ಟ್ ಮಾಡೋ ಟೆಕ್ನಿಕ್ ನಿಮ್ಗೆ ಕೈಯಾಗ್ಬಿಟ್ಟಿತ್ತು, ಅದನ್ನು ಯಾರೂ ಹೇಳಿಕೊಡೋದಿಲ್ಲ. ಸೊ ಎತ್ ಲಭಸಿ ನಿಜ ಕರ್ಮ ಉಪಾತ್ತ, ಆಸ್ ಆ್ಯಂಡ್ ವೆನ್ ಇಟ್ಸ್ ಎ ಡ್ಯೂಟಿ ಫಾರ್ ಯು ಟು ಡೂ ಇಟ್, ಜಸ್ಟ್ ಡೂ ಯುವರ್ ಡ್ಯೂಟಿ. ಯಾವಾಗ ಯಾವಾಗ ನೀನು ಮಾಡಬೇಕಾದ ಕರ್ತವ್ಯ ಅಂತ ನಿನಗೆ ಅನಿಸಿದೆಯೋ ಅದನ್ನು ಕರ್ತವ್ಯ ಅಂತ ಮಾಡುವಿರ ವಿನಃ ಏನೂ ನಿರೀಕ್ಷೆಗಳನ್ನು ಇಟ್ಕೋಬೇಡ. ನಿಜ ಕರ್ಮ ಉಪಾತ್ತಂ, ನಿನ್ನಿಂದ ಹೊರಬಂದಂತಹ ಈ ಕರ್ತವ್ಯ ದಕ್ಷತೆಯಿಂದ ಕೂಡಿದ ಕರ್ಮಗಳೇನಿವೆಯೋ ಅವುಗಳನ್ನು ನೀನು ಮುಂದುವರಿಸ್ಕೊಂಡು ಹೋಗು. ಆವಾಗ ಏನಾಗ್ತದೆ? ಅದಕ್ಕೆ ತಕ್ಕಂತೆ ಫಲ ಸಿಕ್ಕೇ ಸಿಗ್ತದೆ ನನಗೆ. ಎತ್ ಲಭಸೆ, ಯಾವ ಫಲವು ನಿನಗೆ ಲಭ್ಯವಾಗ್ತದೋ ಆ ಫಲವನ್ನು ಈಶ್ವರ ಅನುಗ್ರಹ ಅಂತೇಳಿ, ತೇನ ವಿತ್ತಂ, ಆ ವಿತ್ತ ಆ ಸಂಗ್ರಹ ಆ ಅರ್ಥ ಆ ಐಶ್ವರ್ಯ ಆ ಹಣ ಅದರಿಂದ ವಿನೋದಯ ಚಿತ್ತಂ, ವಾ ನನ್ನ ಲಾಟ್ನಲ್ಲಿ ಇಷ್ಟಿತ್ತು ಬಂತಪ್ಪ, ಇಷ್ಟೇ ಇತ್ತು ಇಷ್ಟೇ ಬಂತು, ಅಷ್ಟಿತ್ತು ಅಷ್ಟು ಬಂತು, ಎಷ್ಟಿತ್ತು ಅಷ್ಟು ಬಂತು. ಎತ್ತ ಲಭಸೆ ನಿಜ ಕರ್ಮ ಉಪಾರ್ಥಂ, ಔಟ್ ಆಫ್ ಯುವರ್ ಡ್ಯೂಟಿ. ಯಾವ ಡ್ಯೂಟಿ ಅನ್ನೋ ಶಬ್ದವನ್ನು ನಮ್ಮ ನಮ್ಮ ಭಾರತ ದೇಶದಲ್ಲಿ ಉಪಯೋಗ ಮಾಡ್ತೀವಿ, ಅದು ನಮಗೆ ಹಿಪೋಕ್ರಿಟ್ ಶಬ್ದ ಅಂತ ನನಗೆ ಅನ್ನಿಸ್ತದೆ. ಏಕೆಂದರೆ ನನ್ನ ಡ್ಯೂಟಿ ಟೈಮ್ ಆಗಿದೆ, ಡ್ಯೂಟಿಗೆ ಹೋಗಬೇಕು ಅಂತ ನಿತ್ಯ ಬಳಸ್ತೇವೆ ಈ ಶಬ್ದವನ್ನು. ಬೇರೆ ಯಾವ ದೇಶಗಳಲ್ಲಿ ಡ್ಯೂಟಿ ಶಬ್ದವನ್ನು ಉಪಯೋಗ ಮಾಡೋದಿಲ್ಲ ತಿಳ್ಕೊಡ್ರಿ. ಹಾಂ, ಎಲ್ಲ ದೇಶಗಳಲ್ಲಿ ಕೂಡ ವರ್ಕ್ ಅಂತಾರೆ, ಐ ಆಮ್ ಗೋಯಿಂಗ್ ಫಾರ್ ವರ್ಕ್ ಅಂತಾರೆ, ಇಟ್ಸ್ ಟೈಮ್ ಫಾರ್ ಮೈ ವರ್ಕ್ ಅಂತಾರೆ. ಅವನು ಚಪರಾಸಿ ಆಗಿರಲಿ, ಅವನು ಲಾನ್ ಮೂವರ್ ಆಗಿರಲಿ, ತೋಟಕ್ಕೆ ನೀರು ಹಾಕೋನಾಗಿರಲಿ, ಅಥವಾ ಆಫೀಸ್ ಹೋಗೋನಾಗಲಿ, ಬಿಸ್ನೆಸ್ ಹೋಗೋನಾಗಲಿ, ಇಟ್ಸ್ ಟೈಮ್ ಫಾರ್ ಮೈ ವರ್ಕ್ ಅಂತ ಹೇಳ್ತಾರೆ. ಐ ಆಮ್ ಆನ್ ವರ್ಕ್ ಅಂತ ಹೇಳ್ತಾರೆ, ಐ ಆಮ್ ಬಿಸಿ ವಿತ್ ವರ್ಕ್ ಅಂತ ಹೇಳ್ತಾರೆ. ಇಂಡಿಯಾದೊಳಗೆ ಮಾತ್ರ ಏನು ಹೇಳ್ತಾರೆ? ಡ್ಯೂಟಿ ಡ್ಯೂಟಿ. ಯಾವನಿಗೂ ಗೊತ್ತಿಲ್ಲ ಡ್ಯೂಟಿ ಅರ್ಥ. ಡ್ಯೂಟಿ ಏನು ಮಾಡೋದಷ್ಟೇ ಡ್ಯೂಟಿ ನಿಂದು. ವರ್ಕ್ ಅಂದ್ರೇನು ಮಾಡಬೇಕು ಅಂದರೆ ಡ್ಯೂಟಿ ಶಬ್ದದ ನಿಜವಾದ ಅರ್ಥವನ್ನು ಅವರು ತಿಳ್ಕೊಂಡು ಕೆಲಸ ಮಾಡ್ತಾರೆ, ಆದರೆ ಕೆಲಸದ ಅರ್ಥವನ್ನು ನಾವು ತಿಳ್ಕೊಳ್ಳಿಲ್ಲ ಇನ್ನು ತನಕ. ಅದಕ್ಕೆ ಹೇಳ್ತಾ ಇದ್ದೆ, 10 ಗಂಟೆಗೆ ಡ್ಯೂಟಿಗೆ ಹೋದರೆ 5 ಗಂಟೆದಾಗ ಡ್ಯೂಟಿ ಮಾಡ್ಬೇಕು ತಾನೆ. ಸರ್ಕಾರ ಸಂಬಳ ಯಾವುದಕ್ಕೆ ಕೊಡ್ತದೆ? 10 ರಿಂದ 5 ಗಂಟೆ. 10ಕ್ಕೆ ಬಂದು ಸೈ ಮಾಡೇನೋ ಇಲ್ಲೋ ನಮ್ಮ ಅಮರದ, 10ಕ್ಕೆ ಸೈ ಮಾಡಿದ್ದೇನೋ ಇಲ್ಲೋ. ಐದು ಗಂಟೆ ಡ್ಯೂಟಿ ಮುಗಿಸ್ಕೊಂಡು ಹೋಗ್ಬೇಕಲ್ಲ, ಸೈ ಮಾಡೇನೋ ಇಲ್ಲ ನೋಡ್ರಿ. ಮಧ್ಯದಲ್ಲಿ ಎಲ್ಲಿದ್ಯೋ, ಎಲ್ಲಿದ್ದೀ ಮಧ್ಯದಲ್ಲಿ? ಅದನ್ನು ಕೇಳೋರು ನೀವ್ಯಾರು? ಸರ್ಕಾರ ಸಂಬಳ ಕೊಡ್ತದೆ, 10 ಗಂಟೆಗೆ ಬಂದು 5 ಗಂಟೆಗೆ ಹೋಗ್ಲಿಕ್ಕೆ ಸಂಬಳ ಕೊಡ್ತದೆ. ನಾನು ನಡುವು ಏನು ಕೆಲಸ ಮಾಡ್ತೀನಿ ಅದಕ್ಕೆ ದುಡಿಮೆ ಕೊಡೋರು ಯಾರು ನನಗೆ? ಇದು ನಮ್ಮ ಡ್ಯೂಟಿ ಎಲ್ಲೇ. ಅದಕ್ಕೆ ನಾನು ಹೇಳಿದೆ ಆತ್ಮ ವಂಚಕರು ಅಂತ. ಸಾರ ಸಗಟ ಯಾರಿಗೂ ಡ್ಯೂಟಿಯ ಕನ್ನಡ ಸಂಸ್ಕೃತದಲ್ಲಿ ಸುಂದರವಾದ ಶಬ್ದ ಕರ್ತವ್ಯ. ಕುರು ಕರ್ತವ್ಯಂ, ನಿನ್ನ ಕರ್ತವ್ಯ ನೀ ಮಾಡು. ಇದು ಕನ್ನಡದಲ್ಲಿ ಬಹಳ ಸುಂದರವಾದ ಶಬ್ದ ಕರ್ತವ್ಯ. ಮಾಡಿಕೊಂಡು ಹೋಗ್ಬೇಕಾದ ಕರ್ತವ್ಯ. ಅಲ್ಲಿ ವೈ ವೈ ವೈ ವೈ ಮಾಡಬಾರ್ದು. ಒಂದ್ಸಲ ಒಪ್ಕೊಂಡ್ರು ಅದು ಮಾಡ್ಕೊಂಡು ಹೋಗ್ಬೇಕಷ್ಟೇ. ಕಿರಿಕಿರಿ ಮಾಡಬಾರ್ದು ಒಳಗೆ, ಯಾರು ಮಾಡ್ಕೋಬಾರ್ದು ಮಾಡಬಾರ್ದು, ಅದು ಕರ್ತವ್ಯ. ನಿನ್ನ ಕರ್ತವ್ಯ ನೀ ಮಾಡು. ಅದನ್ನು ಅವರು ವರ್ಕ್ ಅಂತ ಕರೀತಾರೆ. ಯಾರೂ ಇಲ್ಲರಿ, ನಾ ಭಾಳ ಅಬ್ಸರ್ವ್ ಮಾಡಿದ್ದೀವಿ, ಎಲ್ಲ ತುಂಬ ಅಬ್ಸರ್ವ್ ಮಾಡಿದ್ದೀನಿ. ನಮ್ಮಲ್ಲಿ ಮಾತ್ರ ಎಲ್ಲದಕ್ಕೂ ಡ್ಯೂಟಿ ಶಬ್ದ ಹಾಕ್ತಾರೆ. ಇಟ್ಸ್ ಮೈ ಡ್ಯೂಟಿ, ಐ ಟು ಸರ್ವ್ ಮೈ ಮದರ್, ಇಟ್ಸ್ ಮೈ ಡ್ಯೂಟಿ, ಇಟ್ಸ್ ಮೈ ಫಾದರ್, ಐ ಟು ಸರ್ವ್, ಇಟ್ಸ್ ಮೈ ಡ್ಯೂಟಿ, ಐ ಟು ಗೋ ದಿಸ್ ಟೈಮ್ ಟು ದ ಆಫೀಸ್, ಇಟ್ಸ್ ಮೈ ಡ್ಯೂಟಿ. ಐ ಹ್ಯಾವ್ ಸೀನ್ ದಿ ಬ್ಯೂಟಿ ಬಿಹೈಂಡ್ ಯುವರ್ ಡ್ಯೂಟಿ, ಇನಫ್ ಫಾರ್ ಮಿ. ಕರ್ತವ್ಯ ದಕ್ಷತೆ ಅಂತಂದರೆ ಝೀರೋ ಎಕ್ಸ್ಪೆಕ್ಟೇಷನ್ಸ್ ತಗೋ. ನೀನು ಮಾಡುವ ಕೆಲಸದಲ್ಲಿ ಯಾವ ಅಪೇಕ್ಷೆಯನ್ನು ಇಟ್ಕೊಳ್ಳದೆ ಅದು ಮಾಡ್ಕೊಂಡು ಹೋಗಿದ್ದೆ ಆದರೆ ಏನು ಫಲರೂಪವಾಗಿ ನಿನಗೆ ಹಣ ಸಿಗುತ್ತದೆ, ಧನ ಸಿಗುತ್ತದೆ, ಅದು ಪ್ರಾಮಾಣಿಕವಾಗಿ ಸಿಕ್ಕಿದ್ರಿಂದಾಗಿ ನೀನು ವಿನೋದಯ ಚಿತ್ತ, ನಿನ್ನ ಮನಸ್ಸನ್ನು ರಿಲ್ಯಾಕ್ಸ್ ಆಗಿಟ್ಕೊ. ಯಾಕೆ ಟೆನ್ಷನ್ ನಿನಗೆ ಇಷ್ಟೊಂದು ಟೆನ್ಷನ್ ಯಾಕೆ? ಏನು ಅವಶ್ಯಕತೆ ಇದೆ ಟೆನ್ಷನ್ ಮಾಡ್ಕೊಂಡು ಅಂತ ಅರ್ಥ ಪುರುಷಾರ್ಥವನ್ನು ತಿಳಿಸಿ ಇನ್ನು ಮುಂದಿನ ಶ್ಲೋಕದಲ್ಲಿ ಕಾಮ ಪುರುಷಾರ್ಥವನ್ನು ತಿಳಿಸ್ತಾರೆ. ನಾರೀಸ್ತನ ಭರ ನಾಭಿ, ನೋಡು ನಿನ್ನೆ ನಾನು ಇದೇ ದಾಟಿದ ನಾನು ಹೇಳ್ಕೊಟ್ಟಿದ್ದು, ಅದಕ್ಕೆ ಹಾಕ್ರಿ ಅಂತ ಹೇಳೋದು ನಾನು ನಿಮಗೆ. ಇದು 4 ದಾಟಿಯವ ಇದ್ರೊಳಗೆ ಏನುವ ತೋಳು ಐ ಇಲ್ಲವಲ್ಲ, ನೀವು ಮಾಡ್ಕೊಂಡಿರಿ, ನೀವು ಮಾಡ್ಕೊಂಡಿರಿ. 4 ದಾಟಿವೆ. ಹಾ ಏ ಕೂತಮ್ಮ, ಹಾ ಸರಿ ಕೂತಮ್ಮ. ತಂತೇನ ವಿನೋದಯ ಚಿತ್ತ ಭಜ ಗೋವಿಂದ ಇದಾ? ಮತ್ತೆ ಇದೇ ಹೇಳಿದ್ದೆ ಅದು ಅಂದೇ. ಹಾ ಇನ್ನಿಂದ ಗೋವಿಂದಂ ಭಜ ಮೂಢಮತೇ, ಗೋವಿಂದಂ ಭಜ ಮೂಢಮತೇ, ಜಯಹೀತನಾಗಮ ಕೃಷ್ಣ. ಕುರು ಸದ್ಬುದ್ಧಿ ಮನಸಿ ವಿತೃಷ್ಣ, ಕುರು ಸದ್ಬುದ್ಧಿ ಮನಸಿ ವಿತೃಷ್ಣ. ಎಲ್ಲ ಬಸೆ ನಿಜ ಕರ್ಮೋಪಾತಂ ವಿತ್ತಂ ತೇನ ವಿನೋದಯ ಚೇತಂ ಭಜ ಗೋವಿಂದಂ ನಾರೀಸ್ತನ ಭರ ನಾಭಿದೇಶಂ ನಿತ್ಯ ಮಾಯಾ ಮೋಹಾವೇಶಂ ಏತನ್ಮಾಂಸವ ಸಾಧಿ ವಿಕಾರಂ ಮನಸಿ ವಿಚಿಂತಯ ವಾರಂ ವಾರಂ ಭಜ ಓಂ ಓಂ ಓಂ ಓಂ. ಮತ್ತೆ ನಾಳೆ ಮುಂದುವರ್ಸೋಣ. ಈ ನಾಲ್ಕನೇ ಕ್ಲಾಸು ತಗಪ್ಪ, ಇದು ಸ್ವಲ್ಪ ಚೇಂಜಸ್ ಇವೆ. ದೃಷ್ಟ್ವಾ ಮಾಗ ಮೋಹಾವೇಶ ಮಿಥ್ಯಾ ಮಾಯಾ ಮೋಹಾವೇಶ. ಎಷ್ಟು ಸಲ ಕೇಳುತ್ತೆ? ಮಣ್ಣಿನ ಹಿಂಗೆ